ಬಡ್ಡಿ ತಗೊಳ್ತೀವಿ. 1.5 ರೂಪಾಯಿ ಬಡ್ಡಿ ತಗೊಂಡ್ಬಿಟ್ಟು ಅಲ್ಲಿ ಅವರಿಗೆ ತಿಂಗಳ ತಿಂಗಳ ಬಂದ್ಬಿಟ್ಟು ಅವರು ಅಮೌಂಟ್ ಕಟ್ಟಬೇಕು ಅಂತ ಹೇಳ್ತೀವಿ. ನಾವು ನಮ್ಮ ಇದ್ರ ಪ್ರಕಾರ 1,000 ರೂಪಾಯಿಗೆ 50 ರೂಪಾಯಿದಂತೆ ಕಟ್ಕೊಳ್ತಾ ಹೋಗ್ಬೇಕು ಸಾಲನ ಅಂತ ಹೇಳ್ತೀವಿ ನಾವು. ಈ ತರ ನಾವು ಅವರು ಎಷ್ಟು ಅಮೌಂಟ್ ತಗೊಳ್ತಾರೋ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಇಸ್ಕೊಳ್ತೀವಿ. ಬಹುಶಃ 1 ತಿಂಗಳು ಏನೋ ಪ್ರಾಬ್ಲಮ್ ಆಯ್ತು, ಇಲ್ಲ ಬರಕ್ಕಾಗ್ಲಿಲ್ಲ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ದಂಡನ ವಸೂಲಿ ಮಾಡಿಬಿಟ್ಟು ಅವತ್ತಿಂದನ್ನ ರೀಪೇಮೆಂಟನ್ನ ಅವರಿಗೆ ಬಿಟ್ಕೊಡ್ತೀವಿ. ನೆಕ್ಸ್ಟ್ ಮಂತ್ ಅವ್ರು ಎರಡು ಕಂತು ಕಟ್ಟಬೇಕಂತಿಲ್ಲ, ಒಂದೇ ಕಂತು ಕಟ್ಕೊಂಡು ಹೋದ್ರೆ ಆಯ್ತು. ಈಗ 10 ತಿಂಗಳು ನಾವು ಟೈಮ್ ಕೊಟ್ಟಿರ್ತೀವಿ, ಕೆಲವಾರು ಸಂದರ್ಭಗಳಿಂದ ಅವರಿಗೆ ಎಲ್ಲರ 11 ತಿಂಗಳು ತೀರ್ಸಂಗಾಯ್ತು ಅಂದ್ರೆ ನಾವು ಅದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತೀವಿ ಸರ್, ಅದ್ರನ್ನೇ ನಾವೇನು ಅವ್ರಿಗೆ ಪ್ರೆಷರ್ ಏನು ಹಾಕೋದಿಲ್ಲ. ನಂತರ ಮಹಾ ಒಕ್ಕೂಟದಲ್ಲಿ ಅಲ್ಲಿ ಮಾತ್ರ ಕಂಡೀಷನ್ ಸರ್, ಯಾಕಂದ್ರೆ ತಾಲೂಕ್ ಲೆವೆಲ್ ಅಂದ್ರೆ ಎಲ್ಲ ಹೆಣ್ಮಕ್ಳನ್ನು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗೇನೆ ಕೆಲವರು ಕಂಡೀಷನ್ಸ್ ಹಾಕೊಂಡು ನಾವು ಅದನ್ನ ಮಾಡ್ತಿರ್ತೀವಿ. ಅಲ್ಲಿ ಎಷ್ಟೇ ಸಾಲ ತಗೊಂಡ್ರು ಅಂದ್ರೆ ಒಂದು ವಿಭಾಗ ಮಟ್ಟದ ಒಕ್ಕೂಟಿಗೆ 2.5 ಲಕ್ಷ ಸಾಲ ಕೊಡ್ತೀವಿ ನಾವು. 10 ತಿಂಗಳೊಳಗಡೆ ಕ್ಲಿಯರ್ ಮಾಡಬೇಕು, 1 ರೂಪಾಯಿ ಬಡ್ಡಿನ ಕಲೆಕ್ಟ್ ಮಾಡ್ತೀವಿ ನಾವು ಅಲ್ಲಿ. ಇದನ್ನ ಅಂದ್ರೆ ಇವತ್ತಿನವರೆಗೂ ಯಾರು ಕಟ್ಟಕ್ ಆಗಿಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಕರೆಕ್ಟ್ ಆಗಿ ರೀಪೇಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲೂ ಏನು ತೊಂದರೆ ಆಗಿಲ್ಲ. ಆಮೇಲೆ ಕೆಲವರು ಮನೇಲಿ ಏನಾದ್ರು ಪ್ರಾಬ್ಲಮ್ ಆಗಿ ಈಗ ದೊಡ್ಡವ್ರ ಮನೆ ಯಜಮಾನರು ಸತ್ತಿರೋಗಿದ್ದಾರೆ ಅಂದ್ರೆ ಅವರಿಗೆ 1 ತಿಂಗಳು ಪ್ರಾವಿಷನ್ ಕೊಟ್ಬಿಟ್ಟು ನೆಕ್ಸ್ಟ್ ಅವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ. ಆದ್ರೆ ಅವ್ರಿಗೆ ಯಾವ್ದೇ ತರ ದಂಡ ಗಿಂಡ ಏನು ಹಾಕೋದಿಲ್ಲ ಸರ್. ಈ ತರ ಒಂದು ಸಾಲ ಸೌಲಭ್ಯ ಪಡ್ಕೊಂಡ ಸದಸ್ಯರು ಏನೇನು ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಸ್ವಲ್ಪ ಅಂದ್ರೆ ಅವರು ಜೀವನ ಮಟ್ಟ ಸುಧಾರಿಸಿಕೊಂಡಿರೋ ಒಂದು ಉದಾಹರಣೆಗಳು ಹೇಳ್ತೀರಾ ಸರ್? ಇಲ್ಲೇ ನಮ್ಮ ಸಂಘದ ಅಂದ್ರೆ ನಮ್ಮ ಊರಲ್ಲಿ ಸುಮಾರೆಲ್ಲ ಆಗಿದೆ. ಆದ್ರೆ ನಮ್ಮ ಸಂಘದಲ್ಲಿ ಹೇಳ್ಬೇಕು ಅಂದ್ರೆ ಒಬ್ರು ಮಂಜುಳಾ ಅಂತಿದ್ದಾರೆ, ಅವ್ರ ಯಜಮಾನ್ರು ಟ್ಯಾಕ್ಸಿ ಡ್ರೈವರ್ ಆಗಿದ್ರು. ಅವರು ಎಲ್ಲ ಆಕ್ಸಿಡೆಂಟ್ ಆಗ್ಬಿಟ್ಟು ಅವ್ರದ್ದು ಕಾಲು ಕಟ್ಟಾಗೋಯ್ತು. ಅವಾಗ ಅವ್ರು ಮನೇಲಿ ಕೂತ್ಕೊಂಡ್ರು, ಪಾಪ ದುಡಿಯೋರು ಆತನೇ ಬಿದ್ದಿದ್ರಿಂದ ಅವ್ರ ಮನೆ ನಡ್ಸೋದು ತುಂಬಾ ಕಷ್ಟ ಆಯ್ತು. ಆಗ ಹೆಣ್ಮಗಳಿಗೆ ತವ್ರ ಮನೇಲಿ ಅವರು ಟೈಲರಿಂಗ್ ಏನ ಕಲ್ತಿದ್ರಂತೆ. ಅದಕ್ಕೆ ನಾವು ಇಲ್ಲಿ ಸಾಲ ಕೊಟ್ಬಿಟ್ಟು ಅವರಿಗೆ ಒಂದು ಮಿಷಿನ್ ತಗೊಳ್ಳೋ ವ್ಯವಸ್ಥೆ ಮಾಡಿದ್ವಿ. ಆ ಮಿಷಿನ್ ತಗೊಂಡು ಅವರು ಟೈಲರಿಂಗ್ ಮಾಡ್ಕೊಂಡು ಇವತ್ತು ಅವ್ರ ಗಂಡ ಚೆನ್ನಾಗಿ ದುಡಿತಾ ಇದ್ದಾರೆ. ಆದರೂ ಸಮೇತ ಅವರಿಂದ ಏನು ಇವರು ಎಕ್ಸ್ಪೆಕ್ಟ್ ಮಾಡ್ದಂಗೆ EMI ಎಲ್ಲ ಮನೆ ನಿರ್ವಹಿಸ್ಕೊಂಡು ಮಕ್ಕಳನ್ನ ಎಜುಕೇಷನ್ ಮಾಡ್ಕೊಂಡು ಹೋಗೋಷ್ಟು ಸಾಮರ್ಥ್ಯ ಬಂದಿದೆ ಸರ್. ಆಮೇಲೆ ಇನ್ನೊಬ್ರು ಇಲ್ಲಿ ಬೇರೆ ಕಡೆ ಕೂಲಿ ಹೋಗ್ತಾ ಇದ್ರು, ಹೆಣ್ಮಗಳೊಬ್ರು ಕಸ್ತೂರಮ್ಮ ಅಂತೇಳಿ. ಅವರಿಗೆ ನಾವು ಸಾಲ ಸೌಲಭ್ಯನ ಮಹಾ ಒಕ್ಕೂಟದಿಂದ ನಾವು ಕೊಡಿಸಿದಾಗ ಅವರು ಬೋರ್ ಕರೆಸ್ಕೊಂಡು ಅಡಿಕೆ ತೋಟ ಮಾಡ್ಕೊಂಡು ಇವತ್ತು ಅವರು ಕೂಡ ಎಲ್ಲೂ ಹೊರಗಡೆ ಕೂಲಿ ಹೋಗದಂಗೆ ಅವ್ರ ಜಮೀನಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಇನ್ನೊಬ್ರು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರಿಗೂ ತರಕಾರಿ ವ್ಯಾಪಾರ ಮಾಡೋದಕ್ಕೆ ಅಂತೇಳಿ ನಾವು ಅಮೌಂಟ್ ಕೊಟ್ಟಿದ್ರಿಂದ ಅವ್ರು ಅದನ್ನ ಬಳಸ್ಕೊಂಡು ತರಕಾರಿ ವ್ಯಾಪಾರ ಮಾಡ್ಕೊಂಡು ನಮ್ಮ ಕಂತೂ ಸರಿಯಾಗಿ ಕಟ್ಕೊಂಡು ಅವ್ರ ಮನೇನು ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇಂಥ ಒಂದು ಉದಾಹರಣೆಗಳು ಸಾಕಷ್ಟು ಇದಾವೆ ಅಂತ ಹೇಳ್ತೀವಿ. ಸುಮಾರುಗಳಿದೆ ಸರ್, ಯಾಕಂದ್ರೆ ನಾವು ತಾಲೂಕ್ ಲೆವೆಲಿಂದ ತಗೊಂಡ್ರು ಸುಮಾರಿದೆ, ನಮ್ಮ ವಿಭಾಗ ಮಟ್ಟದಲ್ಲಿ ತಗೊಂಡ್ರು ಸುಮಾರಿದೆ. ಹೇಳ್ತಾ ಹೋದ್ರೆ ತುಂಬಾ ಜನ ತುಂಬಾನೇ ಅನುಕೂಲ ಪಡ್ಕೊಂಡಿದ್ದಾರೆ ಸರ್. ಇದರಿಂದ ಏನು ತೊಂದರೆ ಇಲ್ದಂಗೆ, ಈಗ ಸಾಲ ತೀರ್ಸ್ಕೊಳ್ಳೋದಕ್ಕೂ ಹೊರೆ ಆಗ್ದಂಗೆ ಎಲ್ಲದನ್ನು ಚೆನ್ನಾಗಿ ನಿರ್ವಹಿಸ್ಕೊಂಡು ಅವರು ಕೂಡ ಪ್ರಗತಿ ಹೊಂದಿದ್ದಾರೆ. ಆಮೇಲೆ ಅವರು ಆರ್ಥಿಕವಾಗಿ ತುಂಬಾನೇ ಸಬಲರಾಗಿದ್ದಾರೆ ಅಂತ ಹೇಳ್ಬೋದು. ಈ ರೀತಿಯ ಸಹಾಯ ಪಡ್ಕೊಂಡು ಒಂದು ತಮ್ಮ ಕಾಲ ಮೇಲೆ ತಾವು ನಿಂದಿರೋದಿರ್ಬೋದು, ತಮ್ಮ ಆರ್ಥಿಕ ಮಟ್ಟ ಸುಧಾರಿಸ್ಕೊಳೋದಿರ್ಬೋದು, ಎಲ್ಲ ಮಾಡಿರ್ತಾರೆ. ಆದ್ರೆ ಇತರೆ ಸದಸ್ಯರು ಈ ತರ ಏನೋ ಒಂದು ಸಹಾಯ ಪಡ್ಕೊಂಡಿರೋದಿಲ್ಲ, ಆದ್ರೆ ನಿಮ್ಮಲ್ಲಿ ಸದಸ್ಯತ್ವ ಪಡ್ಕೊಂಡಿರ್ತಾರೆ, ಅವರಿಗೆ ಮತ್ತೆ ನಿಮ್ಮ ಸಂಘಕ್ಕೆ ಏನು ಅನುಕೂಲ ಅಂತ ಹೇಳ್ತೀರಾ? ಸರ್, ಬೇರೆ ಏನು ಅವರು ಸಹಾಯ ಪಡೆದೇ ಸುಮ್ಮನೆ ನಮ್ಮ ಸಂಘದಲ್ಲಿ ಒಬ್ರು ಮೆಂಬರ್ಶಿಪ್ ಆಗಿದ್ದಾರೆ ಅಂತ ಹೇಳಿದ್ರು ನಾವು ಅವ್ರಿಗೆ ಯಾವುದೇ ಥರ ತೊಂದರೆ ಏನು ಕೊಡೋಲ್ಲ. ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲ, ಅವ್ರು ತಗೊಳ್ಳಲ್ಲ. ಹಂಗಾಗಿ ಅವಶ್ಯಕತೆ ಇರೋರು ತಗೊಳ್ತಾರೆ. ಈ ಥರ ನಾವು ಸಂಘ ನಡೆಸ್ಕೊಳ್ತಾ ಹೋದ್ಮೇಲೆ 5 ವರ್ಷಕ್ಕೊಂದ್ಸಲ ನಾವು ಅದರಲ್ಲಿ ಬರ್ತಕ್ಕಂಥ ಲಾಭನ ನಾವು ಅದನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಡಿವೈಡ್ ಮಾಡಿಬಿಟ್ಟು ಲಾಭ ಮಾತ್ರ ಕೊಡ್ತೀವಿ, ಉಳಿತಾಯದ ಅಮೌಂಟನ್ನ ನಾವು ಹಂಗೆ ಶೇರ್ ಅಂತೇಳಿ ಅದನ್ನು ಹಾಗೆ ಇಟ್ಟಿರ್ತೀವಿ. ಆ ಬಂದಿರತಕ್ಕಂಥ ಲಾಭನ ನಾವು ಸಾಲ ಸೌಲಭ್ಯ ಪಡ್ಕೊಂಡಿರೋ ಸದಸ್ಯರಿಗೂ ಕೊಡ್ತೀವಿ, ಸೌಲಭ್ಯ ಪಡ್ಕೊಳ್ದೆ ಇರೋ ಸದಸ್ಯರಿಗೂ ಕೊಡ್ತೀವಿ. ಅದರಲ್ಲಿ ಯಾವುದೇ ಥರ ನಾವು ತಾರತಮ್ಯ ಮಾಡಲ್ಲ, ಎಲ್ರಿಗೂ ಸರಿಸಮನಾಗಿ ಹಂಚಿ ಕೊಡ್ತೀವಿ. ನಂತರ ನಮಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬಂದು ಹೇಳಿದ್ನಲ್ಲ ಆಗಲೇ ನಿಸರ್ಗ ಸಂಸ್ಥೆಯಿಂದ, ಆ ಥರ ಪ್ರಾಜೆಕ್ಟ್ ಏನಾರು ಬಂದ ನಾವು ಅವರಿಗೂ ಕೊಡ್ತೀವಿ, ನಾವು ತಗೊಳ್ತೀವಿ. ನಾವು ಕೃಷಿಯಿಂದ ಅವರು ನಮಗೆ ಮಣ್ಣು ಎರ್ಸ್ಕೊಳ್ಳೋದಾಗಲಿ, ಒಂದು ಪೋಷಕಾಂಶಗಳ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ಆಗಲಿ ಪ್ರತಿಯೊಂದು ಮೀಟಿಂಗಿಗೂ ಕರ್ಕೊಂಡೋಗ್ಬಿಟ್ಟು ಅವ್ರಿಗೂ ಕೊಡಿಸ್ತೀವಿ. ನೀನೇನು ನಮ್ಮ ಸಂಘದಲ್ಲಿ ಸುಮ್ಮನೆ ಮೆಂಬರ್ ಆಗಿದೆಯಾ, ನೀನೇನು ಮಾಡಲ್ಲ ಅಂತ ನಾವು ಅವ್ರನ್ನೇನು ಕೈ ಬಿಡಲ್ಲ ಸರ್. ನಮಗೇನು ಫೆಸಿಲಿಟಿ ಸಿಗುತ್ತೋ ಸರಿಸಮನಾಗಿ ಅವರಿಗೂ ನಾವು ಕೊಡ್ತೀವಿ ಅದನ್ನು. ಸಂಘಗಳಿಗೆ ಈ ರೀತಿ ನೀವು ಒಂದು ಸಂಘದ ಚಟುವಟಿಕೆಗಳಿಗೆ ತೊಡಗಿಸ್ಕೊಂಡು ಇಂತಿಷ್ಟು ಅಂತೇಳಿ ನೀವು ಪ್ರತಿ ತಿಂಗಳು ಅದನ್ನು ಕಲೆಕ್ಟ್ ಮಾಡಿ ಅದ್ರ ಬ್ಯಾಂಕಿಗೆ ಡಿಪಾಸಿಟ್ ಮಾಡಿಕೊಂಡು ಅದರಿಂದ ಈ ರೀತಿ ಸಹಾಯ ಮಾಡುವಂಥ ಒಂದು ಕೆಲಸ ಮಾಡ್ತಿರ್ತಾರೆ. ಇದ್ರ ಜೊತೆಗೆ ಸರ್ಕಾರದಿಂದ ಏನಾದರೂ ನಿಮ್ಮ ಸಂಘಗಳಿಗೆ ಸಹಾಯಧನ ಅಂಥದ್ದೇನಾದರೂ ಬರೋಂಥ ಸಂದರ್ಭಗಳು ಇರ್ತಾವ ಸರ್? ಈ ಥರ ಸಹಾಯಧನ ಅಂತೇಳಿ ಸರ್ಕಾರದಿಂದ ನಮಗೆ ಯಾವುದನ್ನು ತಗೊಂಡಿಲ್ಲ. ಆದರೆ ಈ ಮೊದಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಈ ಥರ ಸ್ವಸಹಾಯ ಸಂಘಗಳನ್ನು ಗುರುತಿಸ್ಬಿಟ್ಟು ಸ್ವಸಹಾಯ ಸಂಘವನ್ನು ಯಾವುದೇ ಒಂದು ಎಡರು ತೊಡರಿಲ್ದಂಗೆ ನೀಟಾಗಿ ನಡೆಸ್ಕೊಂಡು ಹೋಗೋಂಥವ್ರಿಗೆ ಅವರು ಮೊದಲು 5,000 ಸುತ್ತು ನಿಧಿ ಅಂತ ಕೊಡೋರು, ಈಗ 10,000 ಕೊಡ್ತಾರೆ. ಇತ್ತೀಚೆಗೆ 15,000 ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಅದ್ರ ಯಾವ್ದು ಫೆಸಿಲಿಟಿ ತಗೊಂಡಿಲ್ಲ ಸರ್. ಅದನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ತಗೊಂಡ್ಬಿಟ್ಟು ವಾಪಸ್ ಕೊಡ್ಬೇಕು ಅಂತ ಹೇಳಿದ್ರು. ಈಗ ಸಂಘ ಸರಿಯಾಗಿ ನಿರ್ವಹಿಸಲಿಲ್ಲ ಅಂದ್ರೆ ಸುಮ್ನೆ ಬಂದು ಯಾತಕ್ಕೆ ತೊಂದರೆ? ನಮ್ದೇ ನಮಗೆ ಚೆನ್ನಾಗಿ ನಡೀತಾ ಇದೆ ಅಂದಮೇಲೆ ಆ ಸೌಲಭ್ಯ ಏನಕ್ಕೆ ತಗೊಳ್ಳೋಣ ಅಂತ ನಾವು ಬಿಟ್ಟಿದೀವಿ. ಇಷ್ಟು ಬಿಟ್ರೆ ಬೇರೆ ನಮ್ಗೆ ಯಾವುದು ಫೆಸಿಲಿಟಿ ಸಿಕ್ಕಿಲ್ಲ ಸರ್. ಬ್ಯಾಂಕ್ ಅವರು ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ, ನಾವು ಅದನ್ನೇನು ತಗೊಂಡಿಲ್ಲ. ಕೆಲವಾರು ಜನ ಅದನ್ನ ಕೊಡ್ಸಿದೀವಿ ಬೇರೆಯವರಿಗೆ, ಆದ್ರೆ ನಮ್ಮ ಸಂಘದಿಂದ ಅಂತ ಯಾವ್ದು ಲೋನ್ ತಗೊಂಡಿಲ್ಲ. ನಾವು ಇದನ್ನೇ ನಮ್ಮ ಸಂಘದಲ್ಲಿರ್ತಕ್ಕಂತ ದುಡ್ಡು ಒಕ್ಕೂಟದಿಂದ ಬರೋ ಅಮೌಂಟ್ ಅನ್ನ ಬಳಸ್ಕೊಂಡ್ಬಿಟ್ಟೆ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್. ನಿಮ್ಮ ಮಾತುಗಳನ್ನ ಸಾಕಷ್ಟು ರೈತರು ಕೇಳ್ತಿರ್ತಾರೆ, ರೈತ ಮಹಿಳೆಯರು ಕೇಳ್ತಿರ್ತಾರೆ, ಸಾಕಷ್ಟು ಹೆಣ್ಮಕ್ಳು ಕೇಳ್ತಿರ್ತಾರೆ. ಈ ರೀತಿ ಮಾಡೋದ್ರಿಂದ ಏನೆಲ್ಲ ಒಂದು ಅನುಕೂಲ ಪಡಿಬಹುದು, ಯಾವ ರೀತಿ ನಮಗೆ ಆರ್ಥಿಕವಾಗಿ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಒಂದು ಕೊನೆಗೆ ಒಂದು ಕಿವಿ ಮಾತು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಾವು ಪ್ರತಿಯೊಬ್ಬ ರೈತ ಮಹಿಳೆಯರಿಗೆ ಹೇಳ್ತಕ್ಕಂಥದ್ದು ಇದೇನೆ, ಸಂಸಾರ ಅಂದ್ಮೇಲೆ ಸಾಕಷ್ಟು ಖರ್ಚು ವೆಚ್ಚಗಳಿರ್ತವೆ. ಪ್ರತಿಯೊಬ್ಬರು ಸಂಸಾರದ ಹೊರೆಯನ್ನು ಹೊತ್ತು ಸಂಸಾರವನ್ನು ನಿಭಾಯಿಸಬೇಕು. ಕೃಷಿಯಲ್ಲಿ ನಾವು ಕೃಷಿಕರಾಗಿದ್ದರಿಂದ ನಮಗೆ ಬೇರೆ ವರಮಾನ ಯಾವುದು ಬರಲ್ಲ. ನಮಗೆ ನಾವು ಬೆಳೆದು ನಮ್ಮ ಶ್ರಮದಿಂದ ನಾವು ಬೆಳೆನ ಬೆಳ್ಕೊಂಡ್ಬಿಟ್ಟು ನಮ್ಮ ಜೀವನವನ್ನು ನಾವು ಸುಧಾರಿಸ್ಕೋಬೇಕು. ಬರೀ ಡಾಕ್ಟರ್ ಇಂಜಿನಿಯರು ನೌಕರಿಯಲ್ಲಿ ಇರೋ ಮಕ್ಕಳಷ್ಟೇ ಹೈಯರ್ ಎಜುಕೇಷನ್ ಮಾಡ್ತಾರೆ. ಕೃಷಿಯಲ್ಲಿರ್ತಕ್ಕಂಥವ್ರು ಅಪ್ಪ ಕೃಷಿಯಲ್ಲಿ ಮಾಡಿದ್ರೆ ಮಗನು ಕೃಷಿ ಆಗಬೇಕು ಅನ್ನೋದನ್ನು ಬಿಟ್ಬಿಟ್ಟು ನಾವು ಈ ಥರ ಸ್ವಸಹಾಯ ಸಂಘಗಳನ್ನು ನಾವೇ ನಿರ್ವಹಿಸ್ಕೊಂಡ್ಬಿಟ್ಟು ಅದನ್ನು ಬಲವರ್ಧನೆ ಮಾಡಿ ಅದರಿಂದ ಬರ್ತಕ್ಕಂಥ ಅನುಕೂಲತೆಗಳನ್ನ ಪಡ್ಕೊಂಡು ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಲೈಫ್ ಕೊಟ್ಟು ಅವ್ರನ್ನು ಕೂಡ ಒಬ್ಬ ಉನ್ನತ ವ್ಯಕ್ತಿಯನ್ನಾಗಿ ಕಾಣಬಹುದು ಅಂತೇಳಿ ಹೇಳ್ತೀನಿ. ಇದನ್ನ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಕೂಡ ಅಳವಡಿಸ್ಕೋಬೇಕು. ಬರೀ ಗಂಡ ಅಷ್ಟೇ ದುಡಿಬೇಕು, ಹೆಂಡತಿ ಮನೇಲಿರಬೇಕು ಅನ್ನೋದನ್ನು ಬಿಟ್ಬಿಟ್ಟು ನಾವು ನಮ್ಮ ಸಂಸಾರಕ್ಕೇನಾದರೂ ಮಾಡಿ ನಮ್ಮ ಮಕ್ಕಳು ಕೂಡ ಪ್ರಪಂಚದಲ್ಲಿ ಗುರುತಿಸಂಗಾಗಬೇಕು, ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬಾಳ್ಬೇಕು ಅನ್ನೋದನ್ನ ಕನಸು ಕಂಡ್ರೆ ಸಾಲದು, ಶ್ರಮ ವಹಿಸಿ ಅದನ್ನು ನಿರ್ವಹಿಸಬೇಕು ಅಂತೇಳಿ ಎಲ್ಲ ರೈತ ಮಹಿಳೆಯರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದ ನಮ್ಮ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಮತ್ತೆ ನಿಮ್ಮ ಸಂಘಗಳು ಒಳ್ಳೆ ಕೆಲಸ ಮಾಡ್ತಿದ್ದಾವೆ, ಒಳ್ಳೆ ಮಾರ್ಗದರ್ಶನ ಮಾಡ್ತಿದ್ದಾರೆ ರೈತರಿಗಿರ್ಬೋದು, ರೈತ ಮಹಿಳೆಯರಿಗಿರ್ಬೋದು, ಗ್ರಾಮೀಣ ಮಹಿಳೆಯರಿಗಿರ್ಬೋದು. ಯಾಕಂದ್ರೆ ಸ್ವಾವಲಂಬಿ ಜೀವನ ಹೆಂಗ್ ನಡೆಸಬಹುದು ಅನ್ನೋದ್ರ ಬಗ್ಗೆ ಒಂದು ಪಾಠ ಅಂತ ನಾವು ತಿಳ್ಕೋಬಹುದು. ನಿಮ್ಮ ಒಂದು ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಗೂ ತುಂಬಾ ಧನ್ಯವಾದಗಳು ಸರ್. ಇದುವರೆಗೂ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಕುರಿತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ರೈತ ಮಹಿಳೆ ಎಂ ಶೈಲಜಾ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಆತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮತ್ತಿದೀಗ ಕೇಳೋಣ. ಪಾರ್ಥೆನಿಮ್ ಸಮಗ್ರ ಕಳೆ ನಿರ್ವಹಣೆ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಪಾರ್ಥೆನಿಯಂ ಸಮಗ್ರ ಕಳೆ ನಿರ್ವಹಣೆ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ನಮ್ಮ ರೈತ ಬಾಂಧವರಿಗೂ ನಮಸ್ಕಾರ. ಸರ್, ಈ ಪಾರ್ಥೆನಿಯಂ ಕಳೆ ನಿರ್ವಹಣೆ ಇದರ ಮುಖ್ಯ ಉದ್ದೇಶ ಏನಂತೀರಾ ಸರ್? ಸರ್, ನಮಗೆಲ್ಲ ಗೊತ್ತಿರೋ ಹಂಗೆ ಕಳೆ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಜ್ಞಾಪಕ ಬರೋದು ಈ ಪಾರ್ಥೆನಿಯಂ ಕಳೆ. ಈ ನೀವು ಎಲ್ಲಿ ನೋಡಿದ್ರು ಈ ಪಾರ್ಥೆನಿಯಂ ಕಳೆ ನಿಮ್ಗೆ ಸಿಗುತ್ತೆ. ಅಂದರೆ ಇಂಥ ಜಾಗ ಅಂತೇನಿಲ್ಲ, ನೀವು ಯಾವ ಜಾಗದಲ್ಲಿ ಹೋದರೂ ಪಾರ್ಥೆನಿಯಂ ಕಳೆ ಸಿಗುತ್ತೆ. ಈ ಪಾರ್ಥೆನಿಯಂ ಕಳೆ ನಿರ್ವಹಣೆ ಮಾಡೋಕ್ಕೋಸ್ಕರ ಅಥವಾ ನಿರ್ಮೂಲನೆಯೂ ಅನ್ಬೋದು ಮಾಡೋಕ್ಕೋಸ್ಕರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಳೆದ 17 ವರ್ಷಗಳಿಂದ ನಾವು ಈ ಕಾರ್ಯಕ್ರಮನ ಆಚರಿಸ್ಕೊಂಬಂದಿದ್ದೀವಿ. ಭಾಳ ಮುಖ್ಯವಾಗಿ ಇದರ ರೈತರಲ್ಲಿ ನಾವು ಕೇಳ್ಕೋತೀವಿ, ಯಾಕೆಂದರೆ ಈ ಕಳೆ ರೈತರು ಈ ಯಾವಾಗ ಈ ಕಳೆನ ನೋಡ್ತಾರೆ ಅಂತಂದರೆ ಹೂವು ಬರುವ ತನಕ ಈ ಕಳೆ ಬಗ್ಗೆ ಗಮನ ಹರಿಸಲ್ಲ. ಹೂವು ಬಂದ್ಮೇಲೆ ನಮ್ಮ ಹೊಲದಲ್ಲಿ ಪಾರ್ಥಿನಿಯಂ ಕಳೆ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ರೈತ ಬಾಂಧವರು ಈ ಕಳೆ ಬಗ್ಗೆ ಹೆಚ್ಚು ನಿಗಾ ವಹಿಸ್ಬೇಕು, ಯಾಕಂದ್ರೆ ಇದು ಅತ್ಯಂತ ಅಪಾಯಕಾರಿ ಕಳೆ. ನಾವೇನಂತೀವೋ ಕೆಲವೊಂದ್ಸರಿ ಅಂತೀವಲ್ಲ ಪ್ರಪಂಚದಲ್ಲಿ ಅದ್ಭುತಗಳು ಅಂತೀವಲ್ಲ, ಹಂಗೆ ಕಳೆಗಳಲ್ಲೂ ಇದು ಒಂದು ಅದ್ಭುತ. ಹಾಗಾಗಿ ಇದನ್ನ ನಾವು ಅಂತೀವಿ ಏನು ನಾಕ್ಷಿಯಸ್ ಅಂದ್ರೆ ಬಹಳ ಅಪಾಯಕಾರಿ ಕಳೆಗಳಲ್ಲಿ ಇದು ಒಂದು ಸ್ಥಾನ ಪಡ್ತಿದೆ. ಹಾಗಾಗಿ ಇದು ದೇಶ ಅಂತಲ್ಲ ವಿದೇಶಗಳಲ್ಲೂ ಈ ಕಳೆ ಬಹಳ ಒಂದು ಬೆಳೆಗಳಿಗೆ ಹಾನಿ ಮಾಡುತ್ತೆ, ಮನುಷ್ಯರಿಗೆ ಹಾನಿ ಮಾಡುತ್ತೆ. ಹಾಗಾಗಿ ಈ ಕಳೆ ನಿರ್ವಹಣೆನ ಮಾಡುವಂತ ಕೆಲಸನ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಸರ್. ಹಾಗಿದ್ರೆ ಈ ಪಾರ್ಥಿನಿಯಂ ಕಳೆ ಎಲ್ಲಿಂದ ಬಂತು ಅಂತೀರಾ ಸರ್? ಸರ್, ಇದು ಒಂದು ಬಹಳ ಒಂದು ವಿಶೇಷವಾದ ಪ್ರಶ್ನೆ. ಇದು ಎಲ್ಲಿಂದ ಬಂತು, ಹೆಂಗ್ ಬಂತು ಅಂತ ನಾವು ಹಂಗೆ ಹುಡುಕ್ತಾ ಹೋದಾಗ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ನಮಗೆ ಬೆಳೆ ಬೆಳಿಬೇಕಾರೆ ನಾವೇನ್ ಮಾಡ್ತಿದ್ವಿ, ಅಧಿಕ ಇಳುವರಿ ಕೊಡುವಂತ ತಳಿಗಳನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊತಾ ಇದ್ವಿ. ಏನು ಹಸಿರು ಕ್ರಾಂತಿ ಅಂತ ಏನ್ ಕರಿತೀವೋ ಆ ಸಮಯದಲ್ಲಿ ನಮ್ಮ ಜನಸಂಖ್ಯೆಗೆ ಊಟ ಕೊಡುವಂತ ಒಂದು ಸಂದರ್ಭದಲ್ಲಿ, ಅಧಿಕ ಇಳುವರಿ ತಗೋಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಏನು ಅಧಿಕ ಇಳುವರಿ ಕೊಡುವಂತ ತಳಿಗಳನ್ನ ಬೇರೆ ದೇಶದ ಆಮದು ಮಾಡ್ಕೊತಿದ್ವಿ. ಒಂದು ಮೂಲಗಳ ಪ್ರಕಾರ ಏನಪ್ಪಾ ಅಂತಂದ್ರೆ, ಈ ಒಂದು ಏನು ಈ ಕಸ ಇದೆಯಲ್ಲ, ಭಾರತದಲ್ಲಿ ಪ್ರಪ್ರಥಮವಾಗಿ 1956 ಪುಣೆಯಲ್ಲಿ ಇದು ಈ ಒಂದು ಕಳೆ ಕಾಣಿಸ್ಕೊಂಡಿದೆ. ಇದ್ರ ಏನಪ್ಪಾ ಅಂತಂದ್ರೆ, ಈ ಏನು ನಾವು ಬೆಳೆಯುವಂತ ಬೆಳೆಗಳ ಜೊತೆ ಅಕಸ್ಮಾತ್ ಆಗಿ ಇದು ಬಂದು ನಮ್ಮ ದೇಶ ಸೇರ್ಕೊಂಡಿದೆ ಅಂತ ಹಳೆ ಪುರಾವೆಗಳು ಹೇಳ್ತವೆ. ಮತ್ತೆ ಇದಕ್ಕೆ ಬಹಳಷ್ಟು ಹೆಸರುಗಳಿಂದನೂ ಕರೀತಾರೆ. ನೀವು ಪಾರ್ಥಿನಿಯಂ ಅಂತ ಏನು ಕರಿತೀವಲ್ಲ ನಾವು, ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕರೀತಾರೆ. ಇದನ್ನ ಕಾಂಗ್ರೆಸ್ ಕಸ ಅಂತ ಕರೀತಾರೆ, ಬಿಳಿ ಟೋಪಿ ಅಂತ ಕರೀತಾರೆ, ನಕ್ಷತ್ರ ಕಳೆ ಅಂತ ಕರೀತಾರೆ, ಗಜ್ರಿ ಕಸ ಅಂತ ಕರೀತಾರೆ. ಇದು ನಾವು ಅಂದ್ಕೊಂಡಾಗ ಇದು ಅಮೆರಿಕಾ, ಮೆಕ್ಸಿಕೋ, ಟ್ರಿನಿಡಾಡ್ ಮತ್ತು ಅರ್ಜೆಂಟೀನಾ ದೇಶಗಳಿಂದ ಏಕದಳ ಧಾನ್ಯಗಳನ್ನು ನಾವು ಆಮದು ಮಾಡಿಕೊಳ್ಬೇಕಾರೆ ಇದು ಬಂತು ಅನ್ನೋದು ಒಂದು ಪುರಾವೆ ಇದೆ ಸರ್ ನಮ್ಮ ಹತ್ರ. ಆಮೇಲೆ ಈ ಕಳೆ ನಾವು ಯಾವಾಗ ನೋಡ್ತೀವಿ, ಈ ಕಳೆ ಅಂದರೆ ಹೂ ಬಂದಾಗ, ಅಲ್ಲೇ ತನಕ ನಾವು ಇದನ್ನು ಅಬ್ಸರ್ವ್ ಮಾಡಲ್ಲ. ಇದು ಭಾಳ ಅಪಾಯಕಾರಿ ಕಳೆ. ನೀವು ಯಾವುದೇ ಬೆಳೆ ತೊಗೊಂಡ್ರಿ, ಶೇಂಗಾ, ಈಗೇನು ನಾವು ಅಂತೀವಿ ಏನು ಅಲ್ಪಾವಧಿ ಬೆಳೆಗಳಾಗಿರ್ಬೋದು, ದೀರ್ಘಾವಧಿ ಬೆಳೆ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಇವೆಲ್ಲ ಬೆಳೆಗಳಲ್ಲೂ ಕಳೆ ನಿರ್ವಹಣೆ ಒಂದು ಬಹಳ ಪ್ರಮುಖವಾದ ಘಟ್ಟ. ನೀವು ಯಾವುದೇ ಬೆಳೆ ತಗೊಳ್ರಿ, ನಾವು ಉದಾಹರಣೆಗೆ ಶೇಂಗಾ, ಮೆಕ್ಕೆಜೋಳ ಈ ಥರ ತಗೊಂಡಾಗ 30 ದಿವಸಗಳ ಕಳೆ ನಿರ್ವಹಣೆ ಮಾಡಿಬಿಟ್ರಿ ಅಂತ ಹೇಳ್ತೀವಿ. ಅಲ್ಲಿ ನಾವು ಈ ಕಳೆಗಳನ್ನ ಕಾಣಲ್ಲ, ಯಾಕೆಂದ್ರೆ ಇವು ಬೇಗ ನಿರ್ವಹಣೆ ಆಗಿಬಿಡ್ತವೆ. ಮತ್ತೆ ಇನ್ನೂ ಕೆಲವು ಟೈಮಲ್ಲಿ ಬೇರೆ ದೀರ್ಘಾವಧಿ ತಳಿಗಳಲ್ಲಿ ಅಲ್ಲಿ ಕಾಣ್ತವೆ, ಕೈಯಲ್ಲಿ ಕಿತ್ತು ತೆಗೆದುಬಿಡ್ತೀವಿ. ಬಹಳ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ, ತೋಟಗಾರಿಕೆ ಬೆಳೆಗಳಲ್ಲಿ ಏನಾಗಿದೆ ಅಂತಂದ್ರೆ, ನಾನು ಸುಮ್ಮನೆ ಇದನ್ನ ಮತ್ತೆ ಬೇರೆ ತಪ್ಪು ರೀತಿ ತಿಳ್ಕೊಬಾರ್ದು, ಸಾವಯವ ಕೃಷಿಯನ್ನ ಏನು ಮಾಡಲ್ಲ ಅಂತ ಬಿಟ್ಬಿಟ್ಟಿರ್ತೀವಲ್ಲ, ಅಲ್ಲಿ ಅಷ್ಟು ಬರೀ ಕಳೆ ಬೆಳೆದಿರುತ್ತೆ. ಬಟ್ ಈ ಕಳೆ ನಮಗೆ ಉಪಯೋಗನೂ ಇದೆ, ಬಟ್ ಯಾವ ಸಮಯದಲ್ಲಿ ನಾವು ಮಾಡ್ಕೋಬೇಕು ಅನ್ನೋ ಉಪಯೋಗ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಈ ಕಳೆ ನಮಗೆ ಬಂದಾಗ ನಮ್ಮ ಬೆಳೆಗಳಿಗೆ ಹಾನಿ ಮಾಡೋದ್ರ ಜೊತೆಗೆ ಮನುಷ್ಯನಿಗೂ ಸಹ ಹಾನಿ ಮಾಡುವಂತ ಎಲ್ಲ ಲಕ್ಷಣಗಳು ಇದಾವೆ. ಈಗ ನಾವು ಬೇರೆ ಕಳೆಗಳಿಗೆ ಉಳಿಸ್ಕೊಂಡ್ರೆ, ಈಗ ಜಿಗಣೆ ಬೀಳುತ್ತೆ, ಬೇರೆ ಬೇರೆ ಗಂಟಿಗೆ ನಲುಬು, ಆ ಥರ ಎಲ್ಲ ಬೇರೆ ಬೇರೆ ಕಳೆಗಳು ನಾವು ಜಮೀನಲ್ಲಿ ನೋಡ್ತೀವಿ. ಆ ಬೇರೆ ಕಳೆಗಳಿಗೆ ಉಳಿಸ್ಕೊಂಡ್ರೆ ಈ ಪಾರ್ಥಿನಿಯಂ ಕಳೆ ಯಾವ ರೀತಿ ಅಪಾಯಕಾರಿ ಅಂತೀರ ಸರ್? ನೀವು ಒಂದೊಳ್ಳೆ ಪ್ರಶ್ನೆ ಏನಂತಂದ್ರೆ, ನನ್ನ ಸಮಯ ಬಹಳಷ್ಟು ಸರಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದಾಗ, ಈ ಪಾರ್ಥಿನಿಯಂ ಕಳೆ ಬೇರೆ ಕಳೆಗಳಿಗೆ ಹೋಲಿಸಿದ್ರೆ ಬಹಳ ಅಪಾಯಕಾರಿ. ಯಾಕೆ ಅಂತಂದ್ರೆ, ಈ ಕಳೆ ನಾವು ಈ ಏನು ಡಾರ್ಬಿನ್ಸ್ ಅಂತ ಕರಿತೀವಿ, ಈ ಬೀಜಗಳನ್ನ ನೀವು ಯಾವ್ದಾದ್ರು ಒಂದು ಡಬ್ಬಿಯಲ್ಲಿ ಹಾಕಿಟ್ಬಿಟ್ರೆ ಒಂದು 4-5 ವರ್ಷ ಆದ್ಮೇಲೆ ಹಾಕಿದ್ರು ಮತ್ತೆ ಹುಟ್ಟುತ್ತೆ ಅದು. ಹಾಗಾಗಿ ಅಷ್ಟೊಂದು ಈ ಒಂದು ಶಕ್ತಿ ಇದೆ ಇದಕ್ಕೆ. ಮತ್ತೆ ನೀವು ಯಾವಾಗಾರ ಕಾಂಗ್ರೆಸ್ ಕಸ ನೋಡ್ರಿ ಅಥವಾ ಪಾರ್ಥಿನಿಯಂ ಕಳೆ ನೀವು ನೋಡ್ರಿ, ಈ ಪಾರ್ಥಿನಿಯಂ ನೀವು ಕಳೆ ನೀವು ಹಂಗೆ ಗಮನಿಸ್ತಾ ಬರ್ರಿ, ಎಂದೂ ಸಹ ಇದು ನಿಮಗೆ ಒಣಗಿರೋಂಗೆ ಕಾಣಲ್ಲ, ಯಾವಾಗಲೂ ಹಚ್ಚ ಹಸಿರಾ ಕಾಣುತ್ತೆ. ಅದು ಮುಟ್ಟಿದ್ರೆ ನಿಮಗೆ ಕೈಯಲ್ಲೆಲ್ಲ ನೀರಿನ ಅಂಶ ಇರುತ್ತೆ. ಅಂದರೆ ಇದ್ರ ಬೇರುಗಳು ಆಳವಾಗಿ ಹೋಗಿ ನೀರನ್ನು ಎಳ್ಕೊಳ್ಳುವಂಥ ಶಕ್ತಿ ಇದಕ್ಕಿರುತ್ತೆ. ಮತ್ತು ಇನ್ನೊಂದೇನಂದರೆ, ಈ ಸಸಿ ಏನಿದೆಯಲ್ಲ ವಾರ್ಷಿಕ ಅಂದ್ರೆ ಇದು 0.5-1.1 mm ಎತ್ತರದವರೆಗೆ ಬೆಳೀತಿದ್ದು, ಅಂದ್ರೆ ಒಂದು ವರ್ಷಕ್ಕೆ ಇದು ಇಷ್ಟೊಂದು ಬೆಳವಣಿಗೆ ಇದೆ. ಮತ್ತೆ ಜೊತೆಗೆ ಇದು ಮೊಳಕೆ ಹೊಡೆದ 1 ತಿಂಗಳಲ್ಲಿ ಹೂ ಬಿಡಕ್ಕೆ ಶುರು ಮಾಡುತ್ತೆ ನೋಡ್ರಿ, ಬೇರೆ ಯಾವ ನಿಮಗೆ ಸಿಗಲ್ಲ. ಹಿಂಗೆ ಮೊಳಕೆ ಹೊಡೆದ ತಕ್ಷಣ ಹೂ ಬಿಡಕ್ಕೆ ಶುರು ಮಾಡುತ್ತೆ. ಈ ಹೂ ಬಿಡಕ್ಕೆ ಶುರು ಆದ್ಮೇಲೆ ಇದು ಏನು ನಾವೇನಂತೀವಿ ಇದು ಪರಾಗಸ್ಪರ್ಶ ಅಂತೀವಲ್ಲ, ಗಾಳಿ ಮುಖಾಂತರ ಆಗುತ್ತೆ. ಈ ಹೆಂಗೋ ಆಗಿ ಇದು ಮೊಳಕೆಗಳು ಜಾಸ್ತಿ ಆಗಿ ಮತ್ತೆ ಇದು ಇದೇನಾಗುತ್ತೆ, ಒಂದು ಗಿಡ ತನ್ನ ಜೀವಿತಾವಧಿಯಲ್ಲಿ ಸರಿಸುಮಾರು 5,000-25,000 ಬೀಜಗಳನ್ನ ಉತ್ಪಾದಿಸುವಂತ ಇದ್ರದ್ದು ಗುಣ ಹೊಂದಿದೆ. ಈ ಬೀಜಗಳು ಬಹಳ ಹಗುರ ಇರೋದ್ರಿಂದ ಏನಾಗುತ್ತೆ ನಿಮಗೆ, ಇದನ್ನ ನಾವೇನು ಪ್ರಸಾರ ಮಾಡೋಂಥದ್ದು ನೀನು ಉಗ್ಗುವಂತ ಏನಿಲ್ಲ, ಇದರಲ್ಲಿ ಗಾಳಿ ಮುಖಾಂತರ ಹೋಗುತ್ತೆ. ದನ ಕರುಗಳು ಓಡಾಡ್ಬೇಕಾದ್ರೆ ಅದಕ್ಕೆ ಮೈ ಗಂಟು ಕಂಡಿದ್ರೆ ಹೋಗುತ್ತೆ. ನೀವು ಅಕಸ್ಮಾತ್ ಆ ಹೊಲದಿಂದ ಈ ಹೊಲಕ್ಕೆ ನೀರು ಹಾಯಿಸ್ದಾಗ ಹೋಗುತ್ತೆ. ನೀವೇನಾರ ಈ ಹೊಲದಲ್ಲಿ ಓಡಾಡಿ ಆ ಹೊಲಕ್ಕೆ ಹೋದ್ರೆ ನಿಮ್ ಚಪ್ಪಲಿ ಕಂಡುಕೊಂಡಿದ್ರೆ ನಿಮ್ ಬೇರೆ ಹೊಲಕ್ಕೆ ಬರುತ್ತೆ. ಹಾಗಾಗಿ ಇದ್ರ ಪ್ರಸಾರ ಅಷ್ಟು ಸುಲಭವಾಗಿ ನಿಯಂತ್ರಣ ಮಾಡಕ್ ಆಗಲ್ಲ ನಾವು, ಯಾಕೆಂದ್ರೆ ಬೀಜ ಹಗುರ. ಮತ್ತೆ ನಾನು ಆಗ್ಲೇ ನಿಮ್ಗೆ ಹೇಳಿದಂಗೆ 5,000-25,000 ಅಂದ್ರೆ ನೀವು ಊಹಿಸಕ್ಕೂ ಆಗಲ್ಲ. ಹಾಗಾಗಿ ಇದು ಬಹಳ ಅಪಾಯಕಾರಿ ಕಳೆ. ಮತ್ತೆ ಇನ್ನ ನಿರ್ವಹಣೆ ಮಾಡ್ಬೇಕಾಗತ್ತಲ್ಲ, ಯಾವ್ಯಾವ ರೀತಿ ವಿಧಾನಗಳಲ್ಲಿ ಕಳೆನ ನಿರ್ವಹಣೆ ಮಾಡ್ಬೇಕಾಗತ್ತಾಗಿದ್ರೆ?